ಹೆಚ್ಚಾಗುತ್ತೋ ಅಥವಾ ಇನ್ನೂ ಬೇಕಾ, ನಮ್ಮ ಕೃಷಿ ಮೇಲೆ ಹೂಡಿಕೆಯನ್ನು ಬೇಕಾ, ಸರ್ಕಾರದಿಂದ ಸವಲತ್ತುಗಳು ಬೇಕು ಅನ್ಸುತ್ತೆ ಹೇಗೆ? ಸರ್ಕಾರದಿಂದ ಸವಲತ್ತುಗಳು ಬರ್ತಿದೆ, ಇನ್ನೂ ಅವಶ್ಯಕತೆನೂ ಇದೆ. ಆದರೆ ರೈತರು ಅದನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳೋ ತುಂಬಾ ಅವಶ್ಯಕತೆ ಇದೆ. ಸುಮಾರು ರೈತರಿಗೆ ಕೆಲವೊಂದು ವಿಷಯಗಳು ಮನದಟ್ಟಾಗೋದು ತುಂಬಾ ಲೇಟ್ ಆಗುತ್ತೆ. ಅದು ಯಾವ ರೀತಿಯಲ್ಲಿ ಯಾವ ರೀತಿಯಾಗಿ ಹೇಳಬೇಕು ಅನ್ನೋದು ತುಂಬಾ ಅವಶ್ಯಕತೆ ಆಗಿದೆ. ಸರಿ, ಪ್ರಜ್ಞಾ ಅವರೇ, ತಾವು ಮಲೆನಾಡಿನ ಒಂದು ಕುಗ್ರಾಮದಲ್ಲಿ ಇರುವಂತವರು, ಈಗ ನೀವು ಕಾಲೇಜಿಗೆಲ್ಲ ಹೋಗ್ಬೇಕಾದ್ರೆ ನಿಮ್ಗೆ ಬಸ್ಸಿನ ವ್ಯವಸ್ಥೆ ಇತ್ತು, ಹೇಗೆ ಹೋಗ್ತಾ ಇದ್ರಿ? ಹಾ, ನಮ್ಮ ಊರಿನಿಂದ 2 ಕಿಲೋಮೀಟರ್ ದೂರದಲ್ಲಿ ಬಸ್ ಬರುತ್ತೆ. ಬಸ್ಸಿನ ವ್ಯವಸ್ಥೆ ಚೆನ್ನಾಗೇ ಇದೆ, ಫ್ರೀಕ್ವೆಂಟ್ಲಿ ಆಗೇ ಇದೆ. ಆದ್ರೆ ಬಸ್ ಸ್ಟ್ಯಾಂಡಿನಿಂದ 2 ಕಿಲೋಮೀಟರ್ ನಡ್ಕೊ ಬರಬೇಕು. ಕೇವಲ ನಾನೊಬ್ಳೆ ಅಲ್ಲ, ನನ್ನ ಹಾಗೆ ತುಂಬಾ ರೀತಿಯ ಸ್ಟೂಡೆಂಟ್ಸ್ಗಳು ನಮ್ಮ ಊರಲ್ಲಿ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಶಾಲೆಗಳು ಹತ್ರದಲ್ಲೇ ಇದೆ, ಆಮೇಲೆ ವಾಹನದ ವ್ಯವಸ್ಥೆಗಳೆಲ್ಲ ಆಗಿದೆ. ನನ್ಗಿಂತ ಮುಂಚೆ ಓದಿದಂತಹ ವಿದ್ಯಾರ್ಥಿಗಳು ಸಹ ತುಂಬಾ ಒಳ್ಳೊಳ್ಳೆ ಪೋಸ್ಟ್ ಗಳಲ್ಲಿ ಇದ್ದಾರೆ. ಅವ್ರು ತುಂಬಾ ಕಷ್ಟಪಟ್ಟು ಇಲ್ಲಿಂದ ನಮ್ಮ ಊರಿನಿಂದ ಬಸ್ ಸ್ಟ್ಯಾಂಡಿಗೆ 2 ಕಿಲೋಮೀಟರ್ ಆಗತ್ತೆ, ಅಲ್ಲಿಂದ ನಡ್ಕೊಂಡು ಹೋಗಿ ಬಸ್ ಹತ್ತಿ ನಂತರ ಏನು ಶಾಲೆಗಳನ್ನ ಮುಗಿಸಿ ಮತ್ತೆ ವಾಪಸ್ ಬಂದು ಒಳ್ಳೆ ನೌಕರಿಯಲ್ಲಿರುವಂತವರು ಇದ್ದಾರೆ. ಸರಿ, ಈಗ ಓದೋದ್ರ ಜೊತೆ ನಿಮ್ಮ ಹವ್ಯಾಸಗಳೇನೇನು ಹೇಳಿ? ನಾನು ಹಾಡು ಹೇಳ್ತೀನಿ, ಕೆಲವೊಂದು ಕತೆ ಪುಸ್ತಕಗಳನ್ನು ಓದ್ತೀನಿ. ಅದ್ರ ಜೊತೆಗೆ ರುಚಿಯಾಗಿ ಅಡಿಗೆನು ಮಾಡ್ತೀರಾ? ಮಾಡ್ತೀನಿ, ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಮಾಡ್ತೀನಿ. ಏನು ಅಡಿಗೆ ಕಲ್ತಿದ್ದೀರಿ ತಾವು? ನಾನಿವತ್ತು ಕೆಲವೊಂದು ತಂಬುಳಿಗಳನ್ನ ಮಾಡೋದನ್ನ ಹೇಳ್ತೀನಿ. ಮೊದಲನೇದಾಗಿ ನೆಲ್ಲಿಕಾಯಿಯಿಂದ ಮಾಡುವಂತಹ ತಂಬುಳಿ. ನೆಲ್ಲಿಕಾಯಿಯಿಂದ? ಹಾ, ನೆಲ್ಲಿಕಾಯಿಯನ್ನ ಬೇಸಿಗೆ ಕಾಲ ಒಣಗಿಸ್ಲಿಕ್ಕೆ ಹೇಗಿದ್ರು ಅವಕಾಶ ಇರುತ್ತೆ, ಮಳೆಗಾಲ ಅಲ್ಲ ಆದ್ರೆ ಒಣಗಿಸ್ಲಿಕ್ಕೆ ಆಗಲ್ಲ. ನೆಲ್ಲಿಕಾಯಿನ ಕೊಯ್ದು ಒಂದು ವೀಕ್ ಅಷ್ಟು ದಿನ ಅದನ್ನ ಒಣಗಿಸ್ಬೇಕು. ಒಂದು ವಾರ ಒಣಗಿಸಿ ಬಿಸಿನಲ್ಲಿ ಒಣಗಿಸದ? ಹಾ, ಹೋಳ್ ಹೋಳ್ ಮಾಡಿದ್ರು ಪರವಾಗಿಲ್ಲ, ಅಥವಾ ಅದು ಒಣಗಿಸಿದ ನಂತರ ಅದು ಬೀಜ ಹೊರಗ್ ಬರುತ್ತೆ ತಾನಾಗೆ. ನಮಗೆ ಅದನ್ನ ಹೋಳ್ ಮೋಳ್ ಮಾಡಿ ಒಣಗಿಸ್ಬೇಕು ಅನ್ನೋದೇನಿಲ್ಲ. ಅದಾದ ನಂತರ ಯಾವುದೇ ದಿನಗಳಲ್ಲಾದರೂ ಸಹ ನಾವು ಅದು ಒಣಗಿರೋ ಅದು ಹಾಳಾಗಲ್ಲ. ಹೇಗಿದ್ರು ಅದನ್ನ ಮಾಡ್ಬೇಕಾದ್ರೆ ಒಂದು 1/2 ಗಂಟೆ ಮುಂಚಿತವಾಗಿ ನೆಲ್ಲಿ ಸಟ್ಟು ಅಂತ ಹೇಳ್ತೀವಿ ಅದನ್ನ, ಒಣಗಿರುವಂತಹದಕ್ಕೆ ಅದನ್ನ ನೀರಿನಲ್ಲಿ ನೆನೆ ಹಾಕ್ಬೇಕು. ನೀರಿನಲ್ಲಿ ನೆನೆ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಕಾಯಿ, ಜೀರಿಗೆ, ಕಾಳು ಮೆಣಸು ಮತ್ತೆ ನೆನೆ ಹಾಕಿದ ನೆಲ್ಲಿ ಸೆಟ್ಟನ್ನು ಹಾಕಿ ರುಬ್ಬೇಕು. ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಬೇಕಾದರೆ ಬೆಲ್ಲ. ಸಿಹಿ ಪದಾರ್ಥ ಇಷ್ಟಪಡೋರಾದ್ರೆ ಬೆಲ್ಲವನ್ನು ಹಾಕೋಬಹುದು ಅವ್ರಿಗೆ ಇಷ್ಟ ಆದಷ್ಟು. ಅದಾದ ನಂತರ ಅದಕ್ಕೆ ಜೀರಿಗೆ ಒಗ್ಗರಣೆಯನ್ನ ಮಾಡಿದ್ರೆ ತಂಬಳಿ ರೆಡಿ ಆಗುತ್ತೆ. ಈಗ ತಾವ್ ಹೇಳಿದ ಪದಾರ್ಥಗಳು ಅದನ್ನ ಹಸಿನೇ ಹಾಕ್ಬೇಕು, ಹುರಿದ ಹಾಕ್ಬೇಕು? ನೆಲ್ಲಿ ಸಟ್ಟನ್ನ ಹುರಿದ ಹಾಕೋ ಅವಶ್ಯಕತೆ ಇಲ್ಲ. ಜೀರಿಗೆ, ಕಾಳು ಮೆಣಸುಗಳನ್ನೆಲ್ಲ ಹಸಿದನ್ನ ಹಾಕೋದು ರುಬ್ಲಿಕ್ಕೆ, ಕಾಯಿ ಜೊತೆ ಡೈರೆಕ್ಟ್ ಆಗಿ ಹಾಕ್ಬಿಟ್ರೆ ಆಯ್ತು. ಈಗ ಈ ರೀತಿಯ ಬಂದಂತಹ ಪೇಸ್ಟ್ ಇದೆಯಲ್ಲ, ತಾವೇನೋ ನೀರ್ ಬೆರೆಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೊಸರು ಗಿಸರು ಹಾಕೊಂಡ್ಬೋದ? ಹಾ, ಮೊಸರನ್ನ ಹಾಕ್ಬೋದು. ಕಡೆದ ಮಜ್ಜಿಗೆಯನ್ನ ಹಾಕ್ಬೇಕು ಅದಕ್ಕೆ. ಮೊಸರುಕ್ಕಿಂತ ಕಡೆದ ಮಜ್ಜಿಗೆಯನ್ನ ಹಾಕಿದ್ರೆ, ಮೊಸರುಕ್ಕಿಂತ ಕಡೆದ ಮಜ್ಜಿಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ಕಡೆದ ಮಜ್ಜಿಗೆಯನ್ನ ಬೆರೆಸಿ ಉಪ್ಪು ಬೆಲ್ಲವನ್ನ ಹಾಕಿ ಕೊನೆಯದಾಗಿ ಜೀರಿಗೆ ಒಗ್ಗರಣೆಯನ್ನ ಮಾಡಿದ್ರೆ ತಂಬಳಿ ರೆಡಿ ಆಗುತ್ತೆ. ಈಗ ನೆಲ್ಲಿನ ಒಣಗಿಸ್ಬೇಕು ಅಂತ ಹೇಳಿದ್ರಲ್ಲ, ಅದನ್ನ ಒಣಗಿಸಿ ಹಾಗೆ ಇಟ್ಕೊಂಡ್ರೆ ಮಳೆಗಾಲದಲ್ಲೆಲ್ಲ ಇರುತ್ತಾ ಏನಾರು ಹಾಳಾಗುತ್ತೆ? ನೆಲ್ಲಿ ಸೆಟ್ಟನ್ನ ಅದು ಒಣಗಿಸಿರೋ ಕಾರಣದಿಂದಾಗಿ ಅದು ಹಾಳಾಗೋದಿಲ್ಲ. 1 ವರ್ಷದವರೆಗೆ ಹಾಗೆ ಇರುತ್ತೆ, ಯಾವುದೇ ರೀತಿ ಹಾಳಾಗೋದಿಲ್ಲ. ಹಚ್ಚಿ ಒಣಗಿಸ್ಬೇಕು? ಯಾವುದೇ ರೀತಿಯಲ್ಲೂ ಒಣಗಿಸೋದ್ ಬೇಡ. ಉಪ್ಪಲ್ಲ ಹಾಕಿ ಒಣಗಿಸೋ ಅವಶ್ಯಕತೆ ಇಲ್ಲ. ಮರದಿಂದ ಕೊಯ್ಕೋ ಬಂದು ನೆಲದ ಮೇಲೆ ಅಂದ್ರೆ ಒಂದು ಕವರ್ ಮೇಲೆ ಇಟ್ಟು ಒಣಗಿಸಿದ್ರೆ ಆಯ್ತು ಅಷ್ಟೆ. ಸರಿ, ನೀವೇನ ಮಲೆನಾಡಿನಲ್ಲಿ ಇದ್ರಿ, ಮರದಿಂದ ಕೊಯ್ಕೊಂಡ್ಬರ್ತೀರಿ, ಪೇಟೆಯಲ್ಲಿ ಇರೋರು ಕೊಂಡ್ಕೊಂಬಂದು ಸಹ ಅದನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ತುಂಬಾ ಟೇಸ್ಟಿ ಸಹ ಇರುತ್ತೆ ತಂಬುಳಿಗಳು. ಇನ್ಯಾವ ತಂಬುಳಿ? ನೆಕ್ಸ್ಟ್ ಒಂದೆಲಗ ಅಂತ ಹೇಳ್ತೀವಿ. ಇದು ಜೌಗು ಪ್ರದೇಶದಲ್ಲಿ ಬಿಡುವಂತದ್ದು. ನಾವೇ ಅದನ್ನ ತಂದು ಮನೆ ಮುಂದೆ ಪಾಟ್ ಅಲ್ಲಿ ನೆಡಬಹುದು. ಪೇಟೆಯಲ್ಲಿರುವವರು ಹಳ್ಳಿಗಳಿಗೆ ಬಂದಾಗ ಅದನ್ನ ತಗೊಂಡೋಗಿ ಒಂದ್ ಪಾಟ್ ಅಲ್ಲಿ ನೆಟ್ರೆ ಅದು ಬೆಳೆಯತ್ತೆ. ಯಾವುದೇ ರೀತಿ ಅದಕ್ಕೆ ಗೊಬ್ಬರಗಳನ್ನಾಗ್ಲಿ ಯಾವುದೇ ಸರ್ಕಾರಿ ಗೊಬ್ಬರಗಳನ್ನ ಹಾಕೋ ಅವಶ್ಯಕತೆ ಇಲ್ಲ. ಅದನ್ನ ನಾವು ಕುತ್ತಂಬರಿ ಸೊಪ್ಪಿನ ಕಟ್ಟು ಕೊಂಡ್ಕೊಳ್ತೀವಲ್ಲ, ಆ ಪ್ರಮಾಣದಲ್ಲಿ ತೋಟದಿಂದ ಕಿತ್ಕೊ ಬಂದು ಕ್ಲೀನ್ ಆಗಿ ವಾಶ್ ಮಾಡಿ ಅದಕ್ಕೆ ಎಲೆಗಳನ್ನ ಹಾಕ್ಬೇಕು ಅನ್ನೋದೇನಿಲ್ಲ. ಅದರ ಬೇರುಗಳಲ್ಲೇ ಅದರ ಪೌಷ್ಟಿಕಾಂಶ ಇರುತ್ತೆ. ಅದನ್ನ ನೀಟಾಗಿ ತೊಳೆದು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಆ ಸೊಪ್ಪು, ಆ ಬೇರು, ನಂತರ ಸ್ವಲ್ಪ ಕಾಯಿ, ಕಾಳು ಮೆಣಸು, ಜೀರಿಗೆಯನ್ನ ಹಾಕಿ ರುಬ್ಬೇಕು. ನಂತರ ಅದನ್ನ ಒಂದು ಪಾತ್ರೆಗೆ ಹಾಕಿ ಬೇಕಾದಷ್ಟು ನಮಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ನೀರು ಮತ್ತೆ ಕಡೆದ ಮಜ್ಜಿಗೆಯನ್ನ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬೇಕಾದ್ರೆ ಬೆಲ್ಲವನ್ನ ಸೇರಿಸಬಹುದು. ಬೆಲ್ಲವನ್ನ ಸೇರಿಸಿ ನಂತರ ಒಂದು ಜೀರಿಗೆ ಒಗ್ಗರಣೆ ಕೊನೆದಾಗಿ ಕೊಟ್ರೆ ಆಯ್ತು. ಅಂದ್ರೆ ಒಂದೆಲಗದ ತಂಬುಳಿ ಇದನ್ನ ಸಮೂಲವಾಗಿ ಅಂದ್ರೆ ಬೇರು ಸಹಿತವಾಗಿ ಸಹ ಬಳಸಬಹುದು, ಕ್ಲೀನ್ ಆಗಿ ತೊಳೆದು ಬಿಟ್ಟು. ಒಂದೆಲಗ ಆ ಸೊಪ್ಪಿನಲ್ಲಿ ಇರುವಂತಹ ವಿಶೇಷ ಗುಣ ಏನಪ್ಪಾ ಅಂದ್ರೆ ಇದು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವಂತಹ ಸಸಿಯಾಗಿದೆ ಅಂತ ಹೇಳ್ಬಹುದು. ಮತ್ತೊಂದು ಸಣ್ಣ ಮಕ್ಕಳಿರುವಾಗಲಿಂದಲೇ ಅದಕ್ಕೆ ಜ್ಞಾಪಕ ಶಕ್ತಿ ಹೆಚ್ಚಾಗಲಿಕ್ಕೆ ಅದನ್ನು ತಂಬಳಿಯನ್ನ ಮಾಡಿ ಕೊಡ್ತಾರೆ. ಹಾಗಾಗಿ ಮಕ್ಕಳಿಗೆ ಅದನ್ನ ಚಿಕ್ಕವರು ಇರಬೇಕಾದ್ರೆ ಇದನ್ನ ಕೊಟ್ಟು ಅದನ್ನು ಊಟ ಮಾಡಿಸೋ ಅಭ್ಯಾಸ ಮಾಡಿಸಿದ್ರೆ ಒಳ್ಳೆ ಜ್ಞಾಪಕ ಶಕ್ತಿ, ಓದಿದ್ದು ಚೆನ್ನಾಗಿ ಜ್ಞಾಪಕದಲ್ಲಿ ಉಳಿಯುತ್ತೆ. ಹೌದು. ನೆಕ್ಸ್ಟ್ ಇನ್ನೊಂದು ತಂಬಳಿ ಹೇಳ್ಬೇಕಂದ್ರೆ ಕಾಕಿ ಹಣ್ಣಿನ ಸೊಪ್ಪಿನ ತಂಬಳಿ. ನಾವು ಹಳ್ಳಿ ಗ್ರಾಮ್ಯ ಭಾಷೆದಲ್ಲಿ ಕಾಕ್ ಮಟ್ಲು ಅಂತ ಹೇಳಿ ಹೇಳ್ತೀವಿ. ಕಾಕಿ ಹಣ್ಣು ಹಳ್ಳಿಯಲ್ಲಿರೋರಿಗೆ ಗೊತ್ತಿರತ್ತೆ. ಕಾಕಿ ಹಣ್ಣಿನ ಗಿಡದಲ್ಲಿ ಕುಡಿ ಅಂತ ಹೇಳ್ತೀವಿ, ತುದಿಯಲ್ಲಿರುತ್ತೆ ಅದು, ಕಪ್ಪು ಹಣ್ಣು ಬಿಡುತ್ತೆ. ಕಪ್ಪು ಹಣ್ಣು ಸಣ್ಣಕ್ಕಿರುತ್ತೆ. ಅದನ್ನ ಕುಡಿಯನ್ನ ಕಿತ್ತು ಅದನ್ನ ಮನೆಗೆ ತಂದು ಅದನ್ನ ಸ್ವಲ್ಪ ಫ್ರೈ ಮಾಡ್ಬೇಕು. ಚೂರು ಒಂದು ಸ್ವಲ್ಪ ಎಣ್ಣೆಯನ್ನ ಮಿಕ್ಸ್ ಮಾಡಿ ಅದನ್ನ ಬಾಂಡಲಿಯಲ್ಲಿ ಹುರಿದು ನಂತರ ಅದಕ್ಕೆ ಕಾಯಿಯನ್ನ ಹಾಕಿ, ನಾನು ಇವಾಗ ಯಾವ್ಯಾವ ತಂಬಳಿ ಹೇಳ್ತಿದ್ದೀನೋ ಅದಕ್ಕೆ ಕಾಮನ್ ಆಗಿ ಎಲ್ಲದಕ್ಕೂ ಜೀರಿಗೆ ಮತ್ತೆ ಕಾಳು ಮೆಣಸುಗಳನ್ನ ಹಾಕ್ತೀವಿ. ಹಾಕಿ ಅದನ್ನ ಸಹ ರುಬ್ಬಿ ಅದನ್ನ ಕಡೆದ ಮಜ್ಜಿಗೆಯಿಂದ ಮಿಕ್ಸ್ ಮಾಡಿ ಲಾಸ್ಟ್ಗೆ ಏನ್ ಮಾಡೋದು, ಜೀರಿಗೆ ಒಗ್ಗರಣೆನ ಕೊಡ್ತೀವಿ. ಇದು ಬೇಸಿಗೆಗಾಲದಲ್ಲಿ ತಣ್ಣನಿಗೆ ಆಹಾರವಾಗಿ ಊಟ ಮಾಡೋದಿದ್ರೆ, ಅದೇ ರೀತಿಯಾಗಿ ಮಳೆಗಾಲದಲ್ಲಿ ಬಿಸಿಯಾಗಿ ನಾವು ತಂಬಳಿಯನ್ನು ಊಟ ಮಾಡಬೇಕು ಅಂತ ಇಷ್ಟಪಟ್ರೆ ನಾವೇನು ಸೊಪ್ಪನ್ನ ಹುರಿದು ರುಬ್ಬಿಕೊಂಡಿರ್ತೀವೋ ಅದನ್ನ ಬಾಂಡಲಿಗೆ ಸ್ವಲ್ಪ ನೀರನ್ನು ಸೇರಿಸಿ ಆ ರುಬ್ಬಿರೋ ಮಿಶ್ರಣವನ್ನ ಹಾಕಿ ಸ್ವಲ್ಪ ಕುದಿಸಬೇಕು. ಕುದಿಸಿ ಆದ ನಂತರ ಸ್ಟೌವ್ ಅನ್ನ ಆಫ್ ಮಾಡಿದ ನಂತರ ಕಡೆದ ಮಜ್ಜಿಗೆಯನ್ನ ಹಾಕಿದಾಗ ಬಿಸಿಯಾದ ತಂಬುಳಿ ಅಥವಾ ಇದಕ್ಕೆ ಪೊಳೋದ್ಯ ಅಂತ ಹೇಳ್ತೀವಿ, ಜಾಸ್ತಿ ಬೆಲ್ಲವನ್ನ ಮಿಕ್ಸ್ ಮಾಡಿದ್ರೆ ಇದಕ್ಕೆ ಪೊಳೋದ್ಯ ಅಂತ ಹೇಳ್ತೀವಿ, ಅದನ್ನ ಹಾಕಿ ಊಟವನ್ನ ಮಾಡಬಹುದು. ಮಾವಿನಕಾಯಿ ತಂಬಳಿ, ನೆಕ್ಸ್ಟ್ ಜೀರಿಗೆ ಮಾವಿನಕಾಯಿ ತಂಬಳಿ ಅಂತ ಹೇಳ್ತೀವಿ. ತಂಬಳಿಗೆ ಅತ್ಯಂತ ಶ್ರೇಷ್ಠವಾದ ಮಾವಿನಕಾಯಿ ಅಂದ್ರೆ ಜೀರಿಗೆ ಮಾವಿನಕಾಯಿ ಅಂತ ಹೇಳ್ಬೋದು. ಜೀರಿಗೆ ಮಾವಿನಕಾಯಿಯನ್ನ ತೊಟ್ಟನ್ನು ಸಹ ಹಾಕ್ಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ, ತೊಟ್ಟನ್ನ ಬಿಸಾಕ್ತಾರೆ, ಆ ನಂತರ ಅದ್ರಲ್ಲಿರುವಂತ ಸಿಪ್ಪೆಯನ್ನ ತೆಗ್ದು ಹಾಕ್ಬಿಡ್ತಾರೆ. ಕೇವಲ ಅದ್ರೊಳಗಿರುವಂತ ಹಣ್ಣನ್ನ ಯೂಸ್ ಮಾಡಿ ಮಾತ್ರ ತಂಬಳಿ ಮಾಡ್ತಾರೆ, ಅದು ತಪ್ಪು. ಅದನ್ನ ಸಿಪ್ಪೆ ಸಹಿತವಾಗಿ ಮತ್ತೆ ಅದರಲ್ಲಿರುವಂತಹ ಸೊನೆ ಅಂತ ಇರುತ್ತೆ, ಅದರಲ್ಲೇ ಆ ಜೀರಿಗೆ ಅಂಶ. ಜೀರಿಗೆ ಮಾವಿನಕಾಯಿ ಅಥವಾ ಅಪ್ಪೆಕಾಯಿ ಅಂತ ಹೇಳು ಸಹ ಕರಿತೀವಿ, ಅದು ತಂಬಳಿಗೆ ತುಂಬಾ ಟೇಸ್ಟ್ ಅನ್ನ ಕೊಡುತ್ತೆ. ಅದನ್ನು ಸಹ ಆ ಮಾವಿನಕಾಯಿನ ಸಣ್ಣಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಚೂರೆ ಚೂರು ಕಾಯಿ ತುರಿಯನ್ನ ಮಿಕ್ಸ್ ಮಾಡಿ ರುಬ್ಬಿ ಅದರ ರಸವನ್ನ ಮಾತ್ರ ತೆಗಿಬೇಕು. ಆ ಕಾಯಿಯನ್ನ ಒಂದು ಪಾತ್ರೆಯಲ್ಲಿ ಅರಿಸ್ಬೇಕು ಅಂತ ಹೇಳ್ತೀವಿ. ರಸವನ್ನ ತೆಗೆದು ನಂತರ ಅದಕ್ಕೆ ಜೀರಿಗೆ ಅಲ್ಲ ಸಾಸಿವೆ ಒಗ್ಗರಣೆಯನ್ನ ಹಾಕಿದ್ರೆ ಮಾವಿನಕಾಯಿ ತಂಬಳಿ ರೆಡಿ ಆಗುತ್ತೆ. ಉಪ್ಪನ್ನ ಹಾಕ್ಬೇಕು. ಇನ್ನೊಮ್ಮೆ ಹೇಳಿ ಮಾವಿನಕಾಯಿ ತಂಬಳಿ. ಮಾವಿನಕಾಯಿ ತಂಬಳಿ ಅಂದ್ರೆ ಅಪ್ಪೆಕಾಯಿ ಅಥವಾ ಜೀರಿಗೆ ಮಾವಿನಕಾಯಿಯನ್ನ ತಗೊಂಡು, ವಿಶೇಷವಾಗಿ ಉಪ್ಪಿನಕಾಯಿ ಹಾಕ್ತಾರಲ್ಲ ಅದೇ ಹಾಕ್ಬೇಕು, ಜೀರಿಗೆ ಮಾವಿನಕಾಯಿ ಅಥವಾ ಅಪ್ಪೆಕಾಯಿ ಅದನ್ನ ತಗೊಂಡು ಅದನ್ನ ಸಣ್ಣದಾಗಿ ಹೆಚ್ಚಿ ನಂತರ ಅದನ್ನ ಸಿಪ್ಪೆಯನ್ನ ತೆಗಿಬಾರ್ದು, ಆ ನಂತರ ತೊಟ್ಟನ್ನ ತೆಗಿಬಾರ್ದು. ಜೀರಿಗೆ ಮತ್ತೆ ಅಪ್ಪೆಕಾಯಿಯಲ್ಲಿ ಸೊನೆ ಅಂಶ ಇರುತ್ತೆ, ಅದೇ ತಂಬಳಿಗೆ ಮುಖ್ಯ ಆಗಿರುತ್ತೆ. ಅದನ್ನ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಕಾಯನ್ನ ಹಾಕಿ ನಂತರ ಅದನ್ನ ರುಬ್ಬೇಕು. ರುಬ್ಬಿ ಆದ ನಂತರ ಅದನ್ನ ಅರಿಸ್ಬೇಕು ಪಾತ್ರೆಗೆ. ಅದನ್ನ ಡೈರೆಕ್ಟ್ ಆಗಿ ಮಾಡೋದಲ್ಲ, ನೀರ್ ಹಾಕಿ ಅದನ್ನ ಅರಿಸಿ ನಂತರ ಅದಕ್ಕೆ ಯಾವ ಪ್ರಮಾಣದಲ್ಲಿ ಬೇಕೋ ನಮಗೆ ಆ ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಬೇಕು. ಅದೇ ಪ್ರಮಾಣದಲ್ಲಿ ಉಪ್ಪನ್ನ ಹಾಕ್ಬೇಕು. ಉಪ್ಪು ಹಾಕಿದ ನಂತರ ಅದಕ್ಕೆ ಒಂದು ಸಾಸಿವೆ ಒಗ್ಗರಣೆಯನ್ನ ನೀಡಬೇಕು. ಅವಾಗ ಮಾವಿನಕಾಯಿ ತಂಬಳಿ ರೆಡಿ ಆಗುತ್ತೆ. ತಾವು ಕೆಲವೊಂದು ಬಗೆಯ ಸೊಪ್ಪಿನಿಂದ ಮಾಡಿದಂತಹ ತಂಬಳಿಗಳನ್ನ ಹೇಳಿದ್ರೆ, ವಿಶೇಷವಾಗಿ ಕಾಕಿ ಕುಡಿ ಅಂತ ಹೇಳಿದ್ರೆ, ಮತ್ತೆ ಒಂದಲ್ಗ ಅಂತ ಹೇಳಿದ್ರೆ, ಇನ್ನು ಇದೇ ರೀತಿಯಾಗಿ ಕೆಲವು ಔಷಧಿ ಗುಣಗಳನ್ನು ಹೊಂದಿರುವಂತಹ ಸಸ್ಯಗಳು ನಮ್ಮ ಮನೆಯ ಸುತ್ತಮುತ್ತ ಇರುತ್ತೆ, ನಮ್ಮ ಹಿರಿಯರಿಗೆಲ್ಲ ಗೊತ್ತಿರುತ್ತೆ. ಹಾಗಾಗಿ ಆ ಎಲ್ಲ ಸೊಪ್ಪುಗಳನ್ನ ಆರಿಸಿಕೊಂಡು ಬಂದು ಅದನ್ನ ಬೆರಕೆ ಸೊಪ್ಪಿನ ತಂಬುಳಿ ಅಂತ ಸಹ ಮಾಡ್ತಾರೆ. ಹೌದು, ಬೆರಕೆ ಸೊಪ್ಪಿನ ತಂಬುಳಿಯನ್ನು ಸಹ ಮಾಡಬಹುದು. ನುಗ್ಗೆ ಸೊಪ್ಪಿರತ್ತೆ, ಎಳೆ ಕುಡಿ ಇರತ್ತೆ, ಆ ನುಗ್ಗೆ ಸೊಪ್ಪನ್ನ ತಂದು ಮಾಡಬಹುದು. ಅಥವಾ ಕಾಕಿ ಸೊಪ್ಪಿಂದು ಮಿಕ್ಸ್ ಮಾಡಬಹುದು. ಬಸಳೆ ಎಲೆಯಿಂದ ಸಹ ತಂಬಳಿಯನ್ನ ಮಾಡಬಹುದು. ಎಳೆ ಬಸಳೆ ಎಲೆಯನ್ನ ಮಿಕ್ಸ್ ಮಾಡಿ ಎಲ್ಲಾ ಸೊಪ್ಪುಗಳೆಲ್ಲ ನಮಗ್ ಸೊಪ್ಪಿನ ತಂಬಳಿಗಳಿಂದ ಸಿಗೋದೇನಪ್ಪ ಅಂದ್ರೆ ಪೌಷ್ಟಿಕಾಂಶ. ಅದು ಈಗಿನ ಜನರೇಷನ್ ಮಕ್ಕಳಿಗೆ ತಂಬಳಿ ಅಂದ್ರೆ ಇಷ್ಟ ಪಡೋದಿಲ್ಲ, ಎಲ್ಲ ಜಂಕ್ ಫುಡ್ ಅಂತ ಹೋಗ್ತಾರೆ. ತಂಬಳಿಗಳನ್ನ ನಾವು ಕುಡಿಯೋದ್ರಿಂದ ನಮಗೆ ರೆಸಿಸ್ಟೆನ್ಸ್ ಪವರ್ ಬರುತ್ತೆ. ಆಮೇಲೆ ಎಲ್ಲಾ ರೀತಿಯ ಸಸ್ಯಗಳನ್ನ ಬಗ್ಗೆ ಅಥವಾ ಎಲೆಗಳ ಬಗ್ಗೆ ನಾವು ತಿಳ್ಕೋಬಹುದು. ಎಲ್ಲಾ ರೀತಿಯ ಸೊಪ್ಪುಗಳನ್ನ ಮಿಶ್ರಣ ಮಾಡಿ ತಂಬುಳಿ ಮಾಡೋದ್ರಿಂದ ತುಂಬಾ ರುಚಿಕಟ್ಟಾಗಿರುತ್ತೆ ಆ ತಂಬುಳಿಗಳು ಅಂತ ಹೇಳಿ. ಒಳ್ಳೇದು ಪ್ರಜ್ಞೆ ಅವರ, ಇದುವರೆಗೆ ರುಚಿಕಟ್ಟಾದ ತಂಬುಳಿಯನ್ನ ಮಾಡೋದು ಹೇಗೆ, ಮತ್ತೆ ಹೆಚ್ಚಿಗೆ ಖರ್ಚಿಲ್ದೇನೆಯ ಸುಲಭವಾಗಿ ನಮ್ಗೆ ಮನೆ ಹತ್ತಿರನಲ್ಲೇ ನಾವು ಪಾಟ್ ನಲ್ಲಿ ಬೆಳಕೊಳ್ಳುವಂತಹ ಅಥವಾ ನಮ್ಮ ಮನೆಯ ಸುತ್ತಮುತ್ತ ಬಿಟ್ಟಂತಹ ಈ ತರದ ಸೊಪ್ಪುಗಳಿಂದ ತಂಬುಳಿಯನ್ನ ಮಾಡೋದ್ರಿಂದ ಆರೋಗ್ಯನೂ ಕಾಪಾಡಿಕೊಳ್ಬಹುದು. ಎಸಿಡಿಟಿನೇ ಎಲ್ಲರಲ್ಲೂ ಜಾಸ್ತಿ ಆಗಿರೋದ್ರಿಂದ ಊಟಕ್ಕಿಂತ ಮೊದಲು ನೀರಿನ ಪದಾರ್ಥದ ಆಹಾರವನ್ನ ಸೇವಿಸೋದ್ರಿಂದ ಎಸಿಡಿಟಿಯನ್ನ ಹೋಗಲಾಡಿಸಬಹುದು ಅನ್ನೋದು ಒಂದು ಮುಖ್ಯ ಉದ್ದೇಶವಾಗಿದೆ. ಜೊತೆಗೆ ಆರೋಗ್ಯಕ್ಕೂ ಒಳ್ಳೇದು, ನಾಲಿಗೆಗೂ ಹಿತವಾಗಿರುತ್ತೀವೆಲ್ಲವೂ. ನಿಮ್ಮ ಹವ್ಯಾಸದಲ್ಲಿ ಇದೊಂದು ಒಳ್ಳೆ ಹವ್ಯಾಸವನ್ನ ತಾವು ಬೆಳೆಸಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ಹಾ, ನಮಸ್ಕಾರ. ನಮಸ್ಕಾರ ವಿಶಾಲಾಕ್ಷಮ್ಮ ಅವರೇ. ನಮಸ್ಕಾರ. ತಮ್ಮ ತಂದೆ ಊರು ಯಾವುದು? ಯಲಸಿ, ಸೊರಬ ತಾಲೂಕು. ಸೊರಬ ತಾಲೂಕು ಯಲಸಿ. ನಿಮ್ಗೆ ಮದುವೆ ಆದಾಗ ಎಷ್ಟು ವರ್ಷ? ಅವಾಗ ಮದುವೆ ಆದಾಗ 19 ವರ್ಷ. 19 ವರ್ಷ. ಎಲ್ಲಿವರೆಗೆ ಓದಿದ್ರಿ ತಾವ? ಅವಾಗ 4th class. 4th class ಓದಿ ಬಿಟ್ಬಿಟ್ರ ಶಾಲೆ ದೂರ ಅಂತಾನ? ಹೇಗೆ ದೂರ ಇತ್ತು, ಕಳಿಸ್ಲಿಲ್ಲ, ಬೇಡ ಹೋಗೋದು ಅಂತ ಬಿಟ್ಬಿಟ್ಟೆ. ಆ ನಂತರ ಮನೆಯೊಳಗಡೆನೆ ಅಡಿಗೆ ಮಾಡೋದು ಮತ್ತೆ ಕೈ ತೋಟ ಮಾಡ್ಕೊಳ್ಳೋದು, ಅಪ್ಪ ಅಮ್ಮಗೆ ಸಹಾಯ ಮಾಡೋದು ಎಲ್ಲ ಮಾಡ್ತಾ ಇದ್ರಿ ಅಲ್ವಾ? ಮದುವೆ ಆಗಿ ನೀವು ಬಂದ ನಂತರದಲ್ಲಿ ನಿಮ್ಮ ಗಂಡನ ಮನೆ ಊರೆಲ್ಲ ಹೇಗಿತ್ತು ಅವಾಗ? ಆ ಪ್ರದೇಶ ಎಲ್ಲ ಹೇಗಿತ್ತು? ಇವೆಲ್ಲ ಬಹಳ ಈಗ ನಂಗೆ ಇಂಪ್ರೂವ್ ಇರ್ಲಿಲ್ಲ. ಎಲ್ಲ ಸ್ವಲ್ಪ ಕಾಡೆ, ಇಲ್ಲಿ ತನ್ಕೊಳ್ಳೋ ಕಾಡೆ ಇತ್ತು. ತುಂಬಾ ಕಾಡಿತ್ತು ಅವಾಗ? ಕಾಡು ಪ್ರಾಣಿಗಳೆಲ್ಲ ಇದ್ವು ಅವಾಗ? ಇದ್ವು, ಸ್ವಲ್ಪ ಸ್ವಲ್ಪ ಇದ್ವು. ಅವಾಗ ನೀವು ಸಹ ಮಲೆನಾಡವರೇ ಆದ್ರಿಂದ ನಿಮ್ಗೆ ಏನಂತ ಒಂದು ಈ ಪ್ರದೇಶ ಕಾಣಲಿಲ್ಲ. ಸರಿ, ಈಗ ನೀವು ಬಂದಂತಹ ಸಂದರ್ಭಗಳಲ್ಲಿ ನಿಮ್ಮ ಗಂಡನ ಮನೆಯಲ್ಲಿ ಕೃಷಿ ಚಟುವಟಿಕೆಗಳೆಲ್ಲ ಏನ್ ಮಾಡ್ತಾ ಇದ್ರು? ನಿಮ್ಮ ಮನೆ ಒಳಗೆ ತೋಟ ನಡ್ತಾ ಇದ್ರು. ನಾವು ಬಂದ್ಮೇಲೆ ಸ್ವಲ್ಪ ಕೃಷಿ ಎಲ್ಲ ಮಾಡ್ತಿತ್ತು. ತೋಟ ಇತ್ತವಾಗ? ಸ್ವಲ್ಪ ಇತ್ತು, ಇವಾಗ ಅದನ್ನೇ ಮುಂದುವರ್ಸಿದ್ದೇವೆ. ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಜಾಸ್ತಿ ಮಾಡಿ. ಸರಿ, ಅವತ್ತಿನ ಮಳೆಗಾಲ ಇವತ್ತಿನ ಮಳೆಗಾಲ ಎಲ್ಲ ಹೇಗ ಅನ್ಸುತ್ತೆ ನಿಮ್ಗೆ? ಈಗ ಅರ್ಥ ಸಂಬಂಧವೇ ಇಲ್ಲ, ಹಾಗಾಗೋಗಿದೆ. ಅವಾಗ ಮುಂಗಾರು ಮಳೆ, ಮೊದ್ಲೇ ಹದಿನೊಳಗೆ ಒಂದ್ ಮಳೆ ಬರೋದು, ಕ್ರಮೇಣ ಆಗ ಈಗ ಹೊಯ್ಯೋದು. ಇವಾಗ ಏನಿಲ್ಲೇ ಇಲ್ಲ, ಮಳೆನೇ ಇಲ್ಲ. ಇದ್ ಹಿಂಗಾರನ್ನೆಲ್ಲ ಒಣಗ್ತಾ ಇದೆ, ಫಸಲು ಕಡಿಮೆ ಆಗಿ ಆಗತ್ತಲ್ಲ ಹಿಂಗಾರು ಒಣಗಿದ್ಮೇಲೆ. ಅವಾಗ ಭಾರಿ ಹೆಚ್ಚು ಕಡಿಮೆ ಇದೆ. 6 ತಿಂಗಳು ಬಿಸಿಲನ್ನೇ ಕಾಣ್ತಿರ್ಲಿಲ್ಲ ನಾವು ಕೆಲವು ದಿವಸ. ಇವಾಗ ಏನಿಲ್ಲ, ಒಂದ್ ಮಳೆ ಬಂದ್ರೆ ರಕ್ಷಣೆ ಬಿಸಿಲು ಬರ್ತದೆ. ತುಂಬಾ ವ್ಯತ್ಯಾಸ, ಎಲ್ಲದ್ರಲ್ಲೂ ವ್ಯತ್ಯಾಸ ಇದೆ. ಅವಾಗ ನೀರನ್ನು ತಪ್ಪಿಸೋದೇ ಒಂದ್ ಸಮಸ್ಯೆ ಆಗ್ತಿತ್ತು. ಮಳೆಗಾಲ ಬಂದ ತಕ್ಷಣ ನೀರ್ ನೋಡಕ್ ಹೋಗೋದು, ಬೇಸಿಗೆ ಬಂದ ತಕ್ಷಣ ಬೆಂಕಿ ಹೆದರಿಕೆ, ಎಲ್ ನೋಡಿರು ಬೆಂಕಿ ಹೊತ್ತದ ಆರ್ಸಕ್ ಹೋಗ್ಬೇಕಾಗಿತ್ತು. ಇವಾಗ ಅದೆಲ್ಲ ಇಲ್ಲ. ಈಗ ಇದ್ರ ನಡುವೆ ತಾವು ರುಚಿ ರುಚಿಯಾಗಿ ಅಡಿಗೆ ಮಾಡುವಂತದ್ದು ಮತ್ತೆ ಕಸೂದಿ ಹಾಕುವಂತದ್ದು ಮತ್ತೆ ರಂಗೋಲಿ ಹಾಕುವಂತ ಹವ್ಯಾಸಗಳನ್ನೆಲ್ಲ ಅಭ್ಯಾಸ ಮಾಡ್ಕೊಂಡಿದ್ದೀರಿ ಅಂತ ಕೇಳಿದೆ. ನಾನೆಲ್ಲ ನೋಡೇ ಕಲ್ತಿದ್ದೇನೆ, ಹೇಳಿಸ್ಕೊಂಡು ಯಾವ್ದನ್ನು ಕಲ್ತಿಲ್ಲ. ಯಾರ ಮನೆ ಬಾಗಿಲ ರಂಗೋಲಿ ಹಾಕಿರೋ ಅದನ್ನ ಮಾರನೇ ದಿವಸ ಬಂದು ಹಾಕೋದು, ಮನೆಗೆ ಬಂದು ಕಲಿಯೋದು. ಕಸೂತಿನ ಅಷ್ಟೇ, ಯಾರ ಮನೆಗೆ ಹೋದ್ರು ಮಾಡ್ತಾ ಇದ್ರು ಅದನ್ನ ನೋಡಿ ಮನೆಗೆ ಬಂದು ಮಾಡೋದು. ಈ ತರ ಹವ್ಯಾಸನೆಲ್ಲ ಭಾರಿ ಇತ್ತು ನಂಗೆ. ಎಲ್ಲಿ ಹೋದ್ರು ಒಂದ್ಸಲ ನೋಡಿರೋ ನಮ್ಮ ಮನೆಗೆ ಬಂದು ಮಾಡ್ತೀನಿ. ಏನೇನು ಕಸೂತಿ ಹಾಕ್ತೀರಿ? ಕ್ರೋಶೆ ಹಾಕ್ತೇನೆ, ಬಟ್ಟೆ ಮೇಲೆ ಎಲ್ಲ ಡಿಸೈನ್ಗಳನ್ನೆಲ್ಲ ಹಾಕ್ತೇನೆ. ದಾರದ ಹೊಲಿಗೆಗಳು? ದಾರದ ಹೊಲಿಗೆ ಮತ್ತು ಮಣಿದು ಅದನ್ನೆಲ್ಲ ಮಾಡ್ತೇನೆ. ಆರತಿ ಕಟ್ ಮಾಡಿದ್ದೇನೆ. ತುಂಬಾ ಹೀಗೆ ಕೈಗಾರಿಕೆಗಳನ್ನೆಲ್ಲ. ಸ್ವೆಟರ್ ಹಾಕೋದು ಮತ್ತೆ ಮಕ್ಕಳಿಗೆ ಗುಲಾಬಿ ಮಾಡೋದು, ಸ್ವೆಟರ್ ಕಡ್ಡಿ ಅದನ್ನು ಮಾಡಿದ್ದೀನಿ. ಅದರಲ್ಲೂ ಹಾಕ್ತೀನಿ. ಇದನ್ನೆಲ್ಲ ಹೇಗೆ ಕಲ್ತ್ರಿ, ಎಲ್ಲಿ ಕಲ್ತ್ರಿ? ನಾನೆಲ್ಲ ಇನ್ನೊಬ್ರು ಮಾಡೋದ್ ನೋಡೇ ಕಲ್ತಿದ್ದೀನಿ, ಹೇಳ್ಸ್ಕೊಳಕ್ಕೆಲ್ಲೂ ಹೋಗಿಲ್ಲ. ನಮ್ಮೂರ ತವ್ರ ಮನೆ ದಿಕ್ಕು ಆ ಕಡೆ ಬೆಂಗಳೂರಿನಿಂದ ಎಲ್ಲ ಬಂದಿರೋರು ಇರೋರು ಅವರೆಲ್ಲ ಮಾಡೋರು, ಕೆಲವು ನೋಡೇ ನಾನು ಕಲ್ತಿದ್ದೀನಿ. ಈಗ ಬಣ್ಣದ ದಾರದಿಂದ ಹಾಕುವಂತ ಕಸೂತಿ ಇದೆಯಲ್ಲ, ಅದು ವಿಶಿಷ್ಟವಾಗಿರುತ್ತೆ. ಅದಕ್ಕೆ ಬಣ್ಣದ ದಾರ ಬೇಕು, ಅದಕ್ಕೆ ಬೇರೆ ಅದೇ ಬಟ್ಟೆ ಬೇಕು, ಬೇರೆ ಬೇರೆದೇ ಬೇಕು. ಅದರಲ್ಲಿ ಏನ್ ಹಾಕಿದ್ರಿ? ತೋರಣ ಮತ್ತೆ ಪರದೆ, ಕರ್ಟನ್ ಗಳು ಈ ತರದೆಲ್ಲ? ಹಸೆಮಣೆ ಚೌಕ ಹಾಕಿದ್ದೇನೆ, ಒಂದ್ ದೊಡ್ಡ ಗಣಪತಿ ಹಾಕಿದ್ದೇನೆ ಬಾಗಿಲು ಪರದೆಗೆ. ಹೀಗೆ ಈ ಮದುವೆ ಮುಂಜಿಲೆಲ್ಲ ಟೇಬಲ್ ಹಾಕೋದು, ಹೊರಗಕ್ ಹಾಕೋದು, ಅದನ್ನೆಲ್ಲ ಹಾಕಿದ್ದೀನಿ. ದಿಂಬಕವರು ಸುಮಾರು ಎಷ್ಟು ಸಮಯ ಹಿಡಿತಿತ್ತು ಅದು ಒಂದ್ ಆತರದೊಂದ್ ಮಾಡಕ್ಕೆ? ಒಂದ್ ಗಣಪತಿ ಹಾಕ್ಲಿಕ್ಕೆ 6 ತಿಂಗಳು ಹಿಡ್ತಿತ್ತು ನಂಗೆ, ಹಾಗೆ ಹೊಲಿಗೆಯಲ್ಲಿ. ಅದನ್ನ ಹೇಗೆ ನೀವು ಗಣಪತಿಯನ್ನ ಹಾಕಿದ್ರು? ಮೊದಲು ಚಿತ್ರ ಬರ್ಕೊಂಡಿದ್ರು ಅಥವಾ ಒಂದೇ ಕಲ್ಪನೆ ಮಾಡ್ಕೊಂಡು ಮಾಡ್ತಾ ಹೋದ್ರ? ಇಲ್ಲ, ಒಬ್ರು ಹಾಕಿದ್ರು. ಅದನ್ನ ನೋಡ್ಕೊಂಡ್ ನಾನು ಮನೇಲಿ ಪೇಪರ್ ಮೇಲೆ ಇಂಟು ಮಾರ್ಕ್ ಹಾಕಿ ಬರ್ಕೊಂಬಂದಿದ್ದೆ ನೋಡ್ಕೊಂಡು. ಒಂದ್ ದಿವಸ ಅವ್ರ ಮನೇಲಿ ಇದ್ದು ಅದನ್ ಮನೆಗ್ ಬಂದು ಬಣ್ಣ ಯಾವ್ಯಾವ್ದಕ್ಕೆ ಯಾವ್ದನ್ ತುಂಬಬೇಕು ಹೇಳಿ ಪಕ್ಕದಲ್ಲಿ ಬರ್ಕೊಂಡಿದ್ದೆ. ಆ ತರದ ದಾರನೇ ತಂದ್ಕೋಬೇಕಲ್ಲ ಅಂತ. ಅವಾಗ ಆರೇಳೆ ದಾರ ಸಿಕ್ಕೋದು, ಈಗದ್ ಕಡಿಮೆ ಆಗಿದೆ. ಅದರಲ್ಲಿ ನಾನು ಮನೆಗೆ ಬಂದ್ ಮಾಡಿದ್ದೆ, ಪೇಪರ್ ನಲ್ಲಿ ಬರ್ಕೊಂಬಂದು ಮನೆ. ಈ ತರದ ಚಿತ್ತಾರಗಳನ್ನ ಹಾಕ್ಬೇಕಾದ್ರೆ ಮೊದಲು ಪೇಪರ್ ನಲ್ಲಿ ಬರ್ಕೊಳ್ತಿದ್ರ? ಕೆಲವು ಮಾತ್ರ, ಅದು ಗಣಪತಿ ಒಂದು ಬರ್ಕೊಂಡಿದ್ದೀನಿ, ಬಾಕಿದೆಲ್ಲ ನಾನು ಹೆಚ್ಚಾಗಿ ನೋಡೇ ಹಾಕ್ಬಿಟ್ಟಿದ್ದೀನಿ. ಹಾಗೆ ಒಂದು ಕಲ್ಪನೆ ಮಾಡ್ಕೊಂಡು. ಇನ್ನು ಮಣಿದು ಏನು ತೋರಣ ಎಲ್ಲ ಮಾಡ್ತಾ ಇದ್ರ? ಅದು ದಾರ ಮತ್ತೆ ಕೆಲವು ಪ್ಲಾಸ್ಟಿಕ್ ವೈರ್ ಅನ್ನು ಬಳಸ್ತಾ ಇದ್ರು? ಇಲ್ಲ, ದಾರದಲ್ಲೇ ಹೊಲಿಗೆ ಹಾಕಿದ್ದೇನೆ ನಾನು. ಹೂವಿನ ಚಿತ್ರಕ್ಕೆ ಎಷ್ಟು ಕಲರ್ ಮಣಿ ಬೇಕೋ, ಎಷ್ಟೆಷ್ಟು ಬೇಕೋ ಅದನ್ನೆಲ್ಲ ಲೆಕ್ಕ ಮಾಡಿ ಬರೆದಿಟ್ಕೊಂಡು ಮನೆಗೆ ಬಂದು ಹಾಕ್ತಿದ್ದೆ ಕಲರ್ ಮಣಿ ತಂದ್ಕೊಂಡು. ಈ ಹೊರಗಡೆ ಎಲ್ಲ ಒಂಥರದ ಕಲರು, ಹೂವಿಗೆ ಮಾತ್ರ ಒಂಥರದ ಕಲರು, ಈ ತರ. ಇನ್ನು ಇದ್ರ ಜೊತೆಗೆ ಬೇರೆ ಬೇರೆ ಮಲೆನಾಡಿನ ಅಡಿಗೆಗಳು, ಅದರ ಬಗ್ಗೆ ಏನಾರು ತಮಗೆ ಮಾಹಿತಿ ಇದೆಯಾ? ಮಲಗೋ ಮಾವಿನಕಾಯಿ ಅದು ಗಿಡದಿಂದ ನೆಟ್ಟು ನಾವು ಒಂದ್ 2-3 ವರ್ಷಕ್ಕೆ ಫಸಲು ತಗೋಬೋದು. ಮಾವಿನಕಾಯಿ ಬಂದ್ಬಿಡುತ್ತೆ, ಅದಕ್ಕೇನು ಹೆಚ್ಚು ಅಗಾತಿ ಏನ್ ಮಾಡೋದು ಬೇಡ ಅದಕ್ಕೆ ಮಲಗೋವಿಗೆ. ಅದರಲ್ಲಿ ಉಪ್ಪಿನಕಾಯಿ ಮಾಡ್ಬೋದು, ಕಡುಗಾಯಿ ಮಾಡ್ಬೋದು, ಉಪ್ಪಿನಕಾಯಿ ಅಂದ್ರೆ ಬಹಳ ದಿವಸ ಇರೋದಲ್ಲ, ಸ್ವಲ್ಪ ದಿವಸ ಮಲಗೋಕಾಯಿ, ಬೇರೆ ಕಾಯಿ ಆದ್ರೆ ವರ್ಷಗಟ್ಟಲೆ ಇರ್ತದೆ ಮಾವಿನ ಮಿಡಿಗೆ ಬರೋದಾದ್ರೆ. ಇದರಲ್ಲಿ ಚಟ್ನೆ ಮಾಡ್ಬೋದು, ಪಲ್ಯ ಮಾಡ್ಬೋದು, ಆಮೇಲೆ ಮೇಲಗ್ರ ಮಾಡ್ಬೋದು, ತಂಬುಳಿ ಮಾಡ್ಬೋದು, ಆಮೇಲೆ ಸಾಸಿವೆ ಮಾಡ್ಬೋದು. ಹಸಿದನ್ನ ಕೆತ್ತಿಬಿಟ್ಟು ಬೇಯಿಸಿ ಉಪ್ಪು ಬೆಲ್ಲ ಹಾಕಿ ಅದನ್ನ ಮಾಡ್ಬೋದು. ಆಮೇಲೆ ಸೀ ಉಪ್ಪಿನಕಾಯಿ ಅಂತ ಒಂದು ಮಾಡ್ತಾರೆ, ಅದರಲ್ಲಿ ಮಲಗೋಕಾಯಲ್ಲಿ ಬಹಳ ಚೆನ್ನಾಗಿರೋದು ಮೊಸರನ್ನಕ್ಕೆ, ಅದನ್ನ ಮಾಡ್ಬೋದು. ಮತ್ತೆ ಅದು ಉಪಯೋಗನೂ ಹಾಗೆ, ಎಲೆ ಎಲ್ಲ ತೋರಣ ಮತ್ತೆ ಕಾರ್ಯಕಟ್ಟೆ ಆದ್ರೆ ಶುಭ ಕಾರ್ಯಕ್ಕೆಲ್ಲದಕ್ಕೂ ಮಾವಿನೆಲೆ ಬೇಕೇ ಬೇಕು, ಅದಕ್ಕೆ ಉಪಯೋಗಿಸ್ಬೋದು. ಮತ್ತೆ ಅದು ಒಣಗಿರೆ ಇಷ್ಟುದ್ದ ತುಂಡು ಬೇರಿಕೆ ಬೆಂಕಿ ಕಡ್ಡಿಗೂ ಹೋಗುತ್ತೆ, ತುಂಬಾ ಕೆಲಸಕ್ಕೆ ಬರುತ್ತೆ. ಎಲೆ ಮರ ಮತ್ತೆ ಕಾಯಿ ಮತ್ತ ಹೂ ಬಿಟ್ಟವಾಗ ಹೂವನ್ನೇ ತೆನೆ ಕಿತ್ಕೊಂಡ್ಬಂದು ಹುರಿದು ಚಟ್ನೆ ಮಾಡ್ಬೋದು, ಬಹಳ ಚೆನ್ನಾಗಾಗುತ್ತೆ. ಈಗ ಮಾವಿನ ಕಾಯ್ದು ಕೆಲವು ಸಾರ್ ಮಾಡ್ತಾರೆ, ಬಹಳ ರುಚಿಯಾಗಿರುತ್ತೆ, ಅದು ಹೇಗ್ ಮಾಡೋದು ಮೇಲಗ್ರ ಹೇಳಿ ಹೇಳ್ತೇವೆ ನಾವು. ಹೇಗ್ ಮಾಡೋದನ್ನ? ಮಾವಿನಕಾಯಿ ತೆಳ್ಳಗ್ ಸಿಪ್ಪೆ ತೆಕ್ಕಬೇಕು, ದಪ್ಪ ಅಲ್ಲ, ಚೂರು ಚೂರು ಚೂರು ಬಿಟ್ಟರು ಅಡ್ಡಿ ಇಲ್ಲ, ತೆಗೆದು ಸ್ವಲ್ಪ ದಪ್ಪ ದಪ್ಪ ಹೋಳು ಹೆಚ್ಚಿ ಒಲೆ ಮೇಲೆ ಬೇಯಕ್ಕೆ ಇಟ್ಬಿಟ್ಟು ಅದಕ್ಕೆ ಕಾಯಿ ಖಾರದ ಪುಡಿ, ನಾವು ಈ ರಸದ ಪುಡಿ ಮಾಡಿರ್ತೇವಲ್ಲ ಕಡಲೆ ಬೇಳೆ ಉದ್ದಿನ ಬೇಳೆ ಸ್ವಲ್ಪ ಒಂದೇ ಚಮಚ ಹಾಕಿ ಒಂಚೂರು ಕಾಯಿ ಹಾಕಿ ತಿರುವಿ ಅದಕ್ಕೆ ಹೊಯ್ದು ಸ್ವಲ್ಪ ಬೆಲ್ಲ ಒಂಚೂರು ಶಿಶಿಯಾಗಿ ಹಂಗೆ ಹಾಕ್ಬೇಕು, ಹಾಕಿ ಅದನ್ನ ಕುದಿಸಿ ಒಗ್ಗರಣೆ ಕೊಟ್ಟು ಇಳಿಸಿದ್ರೆ ಊಟಕ್ಕೆ ಚೆನ್ನಾಗಾಗತ್ತೆ, ಎರಡು ದಿವಸನೂ ಇರುತ್ತೆ, ಇಟ್ಕೋಬಹುದು, ಏನು ಹಾಳಾಗಲ್ಲ. ಹಾಳಾಗಲ್ಲ. ಇನ್ನು ಇದ್ರ ಜೊತೆಗೆ ನೀವು ಅಲಂಕಾರಿಕ ರಂಗೋಲಿಗಳನ್ನೆಲ್ಲ ಹಾಕ್ತಾ ಇದ್ರಲ್ಲ, ಈ ರಂಗೋಲಿ ಹಾಕೋದೇ ಒಂದು ಕಲೆ. ಈಗ ರಂಗೋಲಿಯಲ್ಲೂ ಬೇರೆ ಬೇರೆ ತರದ ರಂಗೋಲಿ ಇದೆ, ಚುಕ್ಕಿ ರಂಗೋಲಿ ಇದೆ, ಗೆರೆ ರಂಗೋಲಿ ಇದೆ, ಚುಕ್ಕೆ ರಂಗೋಲಿ, ಗೀಟಿನ ರಂಗೋಲಿ, ಎಳೆ ರಂಗೋಲಿ, ಅವನ್ನೆಲ್ಲ ಹಾಕ್ತೆ, ದಪ್ಪ ಎಳೆ. ಏನಾದ್ರೂ ವಿಶೇಷತೆ? ಅದು ಸ್ವಲ್ಪ ರಂಗೋಲಿ ಇಂಗೋಲಿ ಜಾಸ್ತಿ ಬೇಕಾಗತ್ತೆ, ಕಲ್ತಿದ್ದೆ. ಒಳ್ಳೇದು ವಿಶಾಲಕ್ಷ್ಮ ಅವರೇ, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೂ ಮಲೆನಾಡ ಅಡುಗೆಗಳು ಈ ಕುರಿತು ಸೊರಬದ ಕಟ್ಟಿನ ಕೆರೆಯ ಕೆಪಿ ಪ್ರಜ್ಞಾ ಮತ್ತು ಶ್ರೀಮತಿ ವಿಶಾಲಕ್ಷಮ್ಮ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಶ್ರೀ ಹೆಚ್.ಎನ್. ಸುಬ್ರಹ್ಮಣ್ಯ. ಈಗ ಒಂದು ಪರಿಸರ ಗೀತೆ ಕೇಳೋಣ. ಬೇಗೆ ಬಂದಿಲ್ಲ ಕಾಡಿಚ್ಚಲು ಕಾಡು ಸುಡಲಿಲ್ಲ, ಬೇಸಿಗೆ ಬೇಗೆ ಬಂದಿಲ್ಲ ಕಾಡಿಚ್ಚಲು ಕಾಡು ಸುಡಲಿಲ್ಲ, ಮನುಜನ ಸ್ವಾರ್ಥದ ಕಣ್ಣಿಗೆ ಮರಗಳು ಉರುಳಿದವಲ್ಲ, ಮನುಜನ ಸ್ವಾರ್ಥದ ಕಣ್ಣಿಗೆ ಮರಗಳು ಉರುಳಿದವಲ್ಲ, ಬೋಳುಗುಟ್ಟ ಬೇಗೆ ಬಂದಿಲ್ಲ ಕಾಡಿಚ್ಚಲು ಕಾಡು ಸುಡಲಿಲ್ಲ. ಶವದಂತೆ ಗಿಡ ಮರ ಇಲ್ಲದ ಜಗವೆಲ್ಲ ಚುಕ್ಕೆಗಳಿಲ್ಲದ ಬಾನಂತೆ, ಹಸಿರು ಇಲ್ಲದ ಧರೆಯೆಲ್ಲ ಉಸಿರೇ ಇಲ್ಲದ ಶವದಂತೆ, ಗಾಳಿ ಮಳೆ ನೀರಿಲ್ಲದ ಜಗದಲ್ಲಿ ಬಾಳುವುದೇ ಗಣ್ಣ, ಗಾಳಿ ಮಳೆ ನೀರಿಲ್ಲದ ಜಗದಲ್ಲಿ ಬಾಳುವುದೇ ಗಣ್ಣ, ಮೋಡವ ತಡೆಯ ಬೇಗೆ ಬಂದಿಲ್ಲ ಕಾಡಿಚ್ಚಲು ಕಾಡು ಸುಡಲಿಲ್ಲ.

ಏಳು ಗಂಟೆಯಿಂದ ಏಳು ಗಂಟೆ ಮೂವತ್ನಾಲ್ಕು ನಿಮಿಷದವರೆಗೆ, ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆಯವರೆಗೆ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ವಿಷಯ ಪರಿಸರ ಸಂರಕ್ಷಣೆಯಲ್ಲಿ ಯುವಜನತೆಯ ಪಾತ್ರ. ಭಾಗವಹಿಸುತ್ತಾರೆ ಕಲಬುರಗಿಯ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು. ರಾತ್ರಿ ಎಂಟು ಗಂಟೆಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟವನ್ನುದ್ದೇಶಿಸಿ ಇಂದು ಬೆಳಿಗ್ಗೆ ಮಾಡಿದ ಮನ್ ಕಿ ಬಾತ್ ಭಾಷಣದ ಕನ್ನಡ ಅವತರಣಿಕೆಯ ಮರು ಪ್ರಸಾರ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಒಂಬತ್ತು ಗಂಟೆಗೆ ಪಾಶ್ಚಾತ್ಯ ಸಂಗೀತ ಕಾರ್ಯಕ್ರಮ, ಒಂಬತ್ತು ಮೂವತ್ತಕ್ಕೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಸುಷ್ಮಾ ವಾಜಪೇಯಿ ಅವರ ಗಾಯನ ಪ್ರಸಾರವಾಗಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಆರು ಗಂಟೆ ಐದು ನಿಮಿಷಕ್ಕೆ ಚಿಂತನ ವನರಾಗ ಶರ್ಮಾ ಅವರಿಂದ, ಆರು ಇಪ್ಪತ್ತಕ್ಕೆ ಶುಭೋದಯ ನಮ್ಮ ಕರ್ನಾಟಕ, ಆರು ನಲವತ್ತಕ್ಕೆ ರಂಗವಲ್ಲಿ, ಆರು ಐವತ್ತಕ್ಕೆ ರೈತರಿಗೆ ಸಲಹೆ ಮುಸುಕಿನ ಜೋಳದ ಸೈನಿಕ ಹುಳುವಿನ ನಿರ್ವಹಣೆ, ಈ ಕುರಿತು ವಿಜಯ್ ಎಸ್ ದಾನರೆಡ್ಡಿ ಅವರಿಂದ ಮಾಹಿತಿ ಪ್ರಸಾರವಾಗಲಿದೆ. ಏಳು ಹದಿನೈದಕ್ಕೆ ತ್ಯಾಜ್ಯ ನಿಭಾಯಿಸುವ ರೀತಿ ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ ಪ್ರಾಯೋಜಿತ ಕಾರ್ಯಕ್ರಮ, ಏಳು ನಲವತ್ತೈದಕ್ಕೆ ನಿತ್ಯ ವಿಜ್ಞಾನ ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮವಿದೆ, ಏಳು ಐವತ್ತಕ್ಕೆ ಚಿತ್ರಗೀತೆಗಳು, ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಯಕ್ಷ ಸಂಪತ್ತು ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು. ಮೈಸೂರು ಕೇಂದ್ರದ ಕೊಡುಗೆ ಇದು. ಒಂಬತ್ತು ಮೂವತ್ತೈದಕ್ಕೆ ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ ದೈನಂದಿನ ಸರಣಿ, ಒಂಬತ್ತು ನಲವತ್ತೈದಕ್ಕೆ ಭಾವಗೀತೆಗಳು, ಹತ್ತು ಐದಕ್ಕೆ ಆಕಾಶಗಂಗೆ ಚಿತ್ರಗೀತೆಗಳ ಕಾರ್ಯಕ್ರಮ, ಹನ್ನೊಂದು ಗಂಟೆಗೆ ನಾಟಕ ಆತ್ಮನರಣಿತು ರಚನೆ ವಿಜಯಶ್ರೀ ನಿರ್ಮಾಣ ಎಂಎಸ್ ನಾಗೇಂದ್ರ, ಹನ್ನೊಂದು ಮೂವತ್ತಕ್ಕೆ ಸೇವಾ ಮಾಹಿತಿ ನಂತರ ಭಾವಗೀತೆಗಳು, ಹನ್ನೊಂದು ನಲವತ್ತೈದಕ್ಕೆ ಜನಪದ ಸಂಗೀತ ಕಡೂರು ತಾಲೂಕು ನಾಗಗೊಂಡನಹಳ್ಳಿಯ ಜಯಮ್ಮ ಮತ್ತು ಸಂಗಡಿಗರಿಂದ ಬೀಸೋ ಕಲ್ಲಿನ ಪದಗಳನ್ನು ಕೇಳುವಿರಿ. ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ವನಿತಾ ವಿಹಾರ, ರಂಗ ಕಲಾವಿದೆ ಶಾಂತಾಬಾಯಿ ಜೋಶಿ ಅವರೊಡನೆ ಸಂದರ್ಶನ ಕೇಳುವಿರಿ ಧಾರವಾಡ ಕೇಂದ್ರದ ಕೊಡುಗೆ. ಹನ್ನೆರಡು ಮೂವತ್ತಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ